ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೇ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಸಂಗಮೇಶ್ ಬಸವರಾಜ್ ರೋಡಿಗಿ ಎಂಬ ರೈತರ ತೋಟದಲ್ಲಿದ್ದೇವೆ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಸಮಗ್ರ ಕೃಷಿಯಲ್ಲಿ ದ್ರಾಕ್ಷಿ, ಉಳ್ಳಾಗಡ್ಡಿ, ಮೆಕ್ಕೆಜೋಳ, ಕಬ್ಬು, ಕಾಯಿಪಲ್ಲೆ ಮತ್ತು ದನಗಳ ಸಾಕಾಣಿಕೆಯನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ಇವರು ಡಿಪ್ಲೊಮಾ ENC ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದನ್ನ ಮುಗಿಸಿ ಕೃಷಿಗೆ ಬಂದಿದ್ದಾರೆ. ಇವರು ಅದನ್ನ ಮುಗಿಸಿ ಮುಂದುವರೆಸಬಹುದಾಗಿತ್ತು, ಆದ್ರೆ ಯಾಕೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿದ್ರು ಸಹಿತ ಕೃಷಿಗೆ ಬಂದ್ರು, ಮತ್ತೆ ಇಷ್ಟೆಲ್ಲ ಈಗ ದ್ರಾಕ್ಷಿ, ಉಳ್ಳಾಗಡ್ಡಿ ಅದರ ಜೊತೆಗೆ ಮೆಕ್ಕೆಜೋಳ ಇವನ್ನೆಲ್ಲಾನು ಬೆಳೀತಾ ಇದ್ದಾರೆ. ಮತ್ತೆ ಹೆಚ್ಚಾಗಿ ಇವತ್ತಿನ ಯುವಜನತೆ ಕೃಷಿ ಅಂದ್ರೆ ಬ್ಯಾಡಪ್ಪ ನಮಗ ಅನ್ನುವಂತ ಯುವಜನತೆಯನ್ನ ನಾವು ಕಾಣ್ತಾ ಇರ್ತೀವಿ. ಆದ್ರೆ ಇವರು ಕೂಡ ಯುವ ರೈತರಿದ್ದಾರೆ. ಇವರು ಕೃಷಿಗೆ ಬಂದಾರ, ಯಾಕೆ ಬಂದಿದ್ದಾರ, ಮತ್ತೆ ಇವರು ಈ ಕೃಷಿಯಲ್ಲಿ ಬಂದು ಏನ ಹೊಸತನವನ್ನು ಕಂಡುಕೊಂಡಿದ್ದಾರ ಅನ್ನೋದನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಸಂಗಮೇಶ್ ಬಸವರಾಜ್ ರುಡ್ಗಿಯವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ? ನಾನು 4 ವರ್ಷದಿಂದ ಕೃಷಿ ಮಾಡಕತ್ತೀನಿ ಸರ್. ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಸರ್, ನಂದು ಡಿಪ್ಲೊಮಾ ENC ಮುಗಿದ್ರಿ. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದು ಮುಗಿಸಿದ್ರಿ? ಹೌದ್ರಿ ಸರ್. ಮತ್ತೆ ಇದನ್ನ ಮುಗಿಸಿ ನೀವು ಯಾಕೆ ಮುಂದೆ ತಮ್ಮ ಶಿಕ್ಷಣ ಮುಂದುವರೆಸಲಿಲ್ಲ, ಕೃಷಿಗೆ ಯಾಕೆ ಬಂದ್ರಿ ನೀವು? ಸರ್, ಮೂಲತಃ ನಾ ಕೃಷಿ ಕುಟುಂಬದಿಂದ ಬಂದವನಾಗಿದ್ರಿಂದ ನನಗೆ ಮುಂದುವರ್ಸಕ್ ಆಸಕ್ತಿ ಇರಲಿಲ್ಲ, ನಾನು ಮತ್ತೆ ಕೃಷಿಗೆ ಬಂದೆ. ಅಂದ್ರೆ ಸುಮ್ನೆ ಒಂದು ಇಲ್ಲಪ್ಪ ಇವ ಏನಾದ್ರು ಈಗ ಸಮಾಜ ಕೇಳ್ತದ ನನಗ ಅಂತ ಅನ್ನೋ ದೃಷ್ಟಿಯಿಂದ ನೀವು ಶಾಲೆ ಕಲ್ತರು? ಇಲ್ಲ ನಮಗ ಮುಂದೆ ಬೇಡಪ್ಪ, ಈಗ ಸ್ವಲ್ಪ ನಮ್ಗ ತೊಂದರೆ ಆಗ್ತದ ಅನ್ನೋ ದೃಷ್ಟಿಯಿಂದ, ಅಥವಾ ನಮ್ಮ ಹೊಲಗಳಿದಾವ ಅದನ್ನ ನೋಡೋರು ಯಾರು, ಅದನ್ನು ಮತ್ತೆ ನಮ್ ಕರ್ತವ್ಯ ನಾವು ನೋಡ್ಕೋಬೇಕು ಅನ್ನುವಂತ ಆ ಉದ್ದೇಶ ಇಟ್ಕೊಂಡ್ ಬಂದ್ರು, ಅಥವಾ ಕೃಷಿಯಲ್ಲಿ ನಿಮ್ಗ ಶಿಕ್ಷಣಕ್ಕಿಂತ ಜಾಸ್ತಿ ಕೃಷಿ ಬಗ್ಗೆ ಆಸಕ್ತಿ ಇಟ್ಕೊಂಡ್ ಬಂದ್ರು? ಇಲ್ಲ ಸರ್, ನಮಗ್ ಕೃಷಿಯಲ್ಲೇ ಆಸಕ್ತಿ ಜಾಸ್ತಿ, ಅದಕ್ಕೋಸ್ಕರ ನಾ ಶಿಕ್ಷಣ ಬಿಟ್ಟು ಕೃಷಿಗೆ ಮತ್ತೆ ಬಂದೆ. ಮತ್ತೆ ಈಗ ನೀವು ಬಂದ್ರಿ ಸರಿ ಇಲ್ಲ ಅಂತ ಹೇಳಂಗಿಲ್ಲ, ಆದ್ರೆ ಇವತ್ತ ಶಿಕ್ಷಣ ಇನ್ನೂ ನೀವು ಮುಂದುವರೆಸಿದ್ರ ಇನ್ನೂ ನಿಮ್ಗೆ ಸಾಕಷ್ಟು ನೀವು ಅಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಕೃಷಿಯಲ್ಲಿ ಈಗ ಬಹಳ ಕಷ್ಟ ಇದೆ. ಕೃಷಿ ಬಹಳ ಈಗ ತಮಗೂ ಈಗ ಸುಮಾರು 4 ವರ್ಷದಿಂದ ಮಾಡ್ತಾ ಇದ್ರಿ, ಈ 4 ವರ್ಷದ ಇದರಲ್ಲಿ ತುಂಬಾ ಕಷ್ಟಕರ ಇದೆ. ಯಾಕಂದ್ರೆ ನೀವು ಎಲ್ಲ ಕಷ್ಟಪಟ್ಟು ಎಲ್ಲ ಬೆಳೆದಿರ್ತೀರಿ, ಆದ್ರೆ ಒಮ್ಮೆ ದರ ಸಿಗುದಿಲ್ಲ. ಆದ್ರೂ ಇಷ್ಟೆಲ್ಲ ಗೊತ್ತಿದ್ದನು ಇಷ್ಟೆಲ್ಲ ಇಟ್ಕೊಂಡು, ಯಾಕಂದ್ರೆ ಮೂಲತಃ ತಾವು ಬಂದಿದ್ದು ಕೃಷಿ ಕುಟುಂಬದಿಂದ, ಇಷ್ಟೆಲ್ಲ ತಿಳಿದ್ರು ಮತ್ತೆ ಯಾಕೆ ನೀವು ಕೃಷಿಗೆ ಬಂದ್ರಿ? ಇಲ್ಲ ಸರ್, ಕಷ್ಟ ಅಂದ್ರೆ ಕೃಷಿಯಲ್ಲಿ ಮೊದಲು ಈ ಬೇಸಿಕ್ ಐಡಿಯಾ ಇರಬೇಕು, ಈ ಕೃಷಿ ಗೊಬ್ಬರ ಬಗ್ಗೆ ಅಥವಾ ಕೃಷಿ ಬೆಳೆ ಹಾಕುವ ಅವಧಿ ಬಗ್ಗೆ, ಹವಾಮಾನ ವೈಪರೀತ್ಯ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ಬೇಸಿಕ್ ಐಡಿಯಾ ಇರಬೇಕು. ಈಗ ನೀವು ಈ ಸಮಗ್ರ ಕೃಷಿ ಅಂತ ಹೇಳಿದ್ರಿ, ಅಂದ್ರೆ ಈ ಸಮಗ್ರ ಕೃಷಿಯಲ್ಲಿ ದ್ರಾಕ್ಷಿ, ಉಳ್ಳಾಗಡ್ಡಿ, ಮೆಕ್ಕೆಜೋಳ, ಕಬ್ಬು, ಕಾಯಿಪಲ್ಲೆ ಮತ್ತು ದನಕರಗಳ ಸಾಕಾಣಿಕೆ ಅಂತ ಮಾಡ್ತಾ ಇದ್ದೀರಿ. ಈಗ ನಮ್ಗ ಒಂದೊಂದಾಗಿ ಹೇಳ್ತಾ ಹೋಗ್ರಿ. ಮೊದಲಿಗೆ ನಾವು ಬರೋಣ ಈ ದ್ರಾಕ್ಷಿ ಬೆಳೆ ಕುರಿತು. ಈ ದ್ರಾಕ್ಷಿ ಬೆಳೆಯಲ್ಲಿ ಸುಮಾರು ತಳಿಗಳಿದ್ದಾವೆ. ಈ ದ್ರಾಕ್ಷಿಯಲ್ಲಿ ತಾವು ಆಯ್ಕೆ ಮಾಡಿಕೊಂಡಂತ ತಳಿ ಯಾವುದು, ಮತ್ತೆ ಅದನ್ನ ಪಾಲನೆ ಪೋಷಣೆ ಹೆಂಗ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಮ್ಗ ವಿವರವಾಗಿ ಮಾಹಿತಿಯನ್ನ ಕೊಡ್ತೀರಿ? ಸರ್, ನಾವು ದ್ರಾಕ್ಷಿ ಮೂಲತಃ ದ್ರಾಕ್ಷಿ ಬೆಳೆದಿದ್ದೀವಿ. ಇವಾಗ ತಾನೆ ಮಳೆಯ ಕೊರತೆಯಾಗಿಂದ ದ್ರಾಕ್ಷಿ ತೆಗೆದಿದ್ದೇವ್ರಿ ಸರ್. ನಾವು ಮೊದಲು ದ್ರಾಕ್ಷಿ ಬೆಳೆಗಾರರು ನಾವು, ಅಂದ್ರೆ ಗಣೇಶ್ ಸೀಡ್ಲೆಸ್ 1 ರೂಟ್ ದ್ರಾಕ್ಷಿ ಬೆಳಿತಿದ್ದೇವೆ ಸರ್. ನಾವು ಟೆಲಿಫೋನ್ ಸಿಸ್ಟಮ್ ಅಲ್ಲಿ, ಈಗೆಲ್ಲ ಡಾಗ್ರೇಜ್ ಸಿಸ್ಟಮ್ ದ್ರಾಕ್ಷಿ ಬಂದಿದೆ ಸರ್. ಆದ್ರೆ ದ್ರಾಕ್ಷಿ ಯಾಕೆ ತೆಗೆದೇವು ಅಂದ್ರೆ ಅವಾಗಿಂದಕ್ಕೂ ಇವಾಗಿಂದ ತುಂಬಾ ವ್ಯತ್ಯಾಸ ಇದೆ ಸರ್. ಔಷಧಗಳಾಗಿರ್ಬಹುದು, ಆಳುಗಳ ಖರ್ಚಾಗಿರ್ಬಹುದು, ಆಮೇಲೆ ಅದ್ರ ಮೇಂಟೆನೆನ್ಸ್ ಆಗಿರ್ಬಹುದು. ದ್ರಾಕ್ಷಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗಿರೋದ್ರಿಂದ ಅದು ನಮ್ಗೆ ಯಾಕೆ ಲಾಸ್ ಅನ್ಸಕತ್ತೋ ಅದಕ್ಕೆ ದ್ರಾಕ್ಷಿ ತೆಗೆದೇವ್ರಿ ಸರ್. ದ್ರಾಕ್ಷಿ ತೆಗೆದು ಈಗ ಕಬ್ಬು, ಮೆಕ್ಕೆಜೋಳ, ಉಳ್ಳಾಗಡ್ಡಿ ಮುಂದುವರ್ಸ್ಕೊಂಡಿವ್ರಿ ಸರ್. ನಮಗೆ ಉಳ್ಳಾಗಡ್ಡಿ ಮತ್ತು ಮೆಕ್ಕೆಜೋಳ ಕಬ್ಬಿನಲ್ಲಿ ಹೆಚ್ಚು ಆದಾಯ ಮತ್ತು ಖರ್ಚು ಕಡಿಮೆ ಅನಿಸಿರೋದ್ರಿಂದ ಅವನೇ ಮುಂದುವರ್ಸ್ಕೊಂಡ್ ಹೊಂಟಿವಿ ಸರ್. ಹಾಗಿತ್ತಂದ್ರೆ ಈಗ ತಾವು ಉಳ್ಳಾಗಡ್ಡಿಯನ್ನು ಬೆಳಿತೇನೆ ಅಂತ ಹೇಳಿದ್ರಲ್ಲ, ಈಗ ಉಳ್ಳಾಗಡ್ಡಿಯನ್ನ ಯಾವ ರೀತಿ ಬೆಳಿತೀರಿ, ಮತ್ತೆ ಇಲ್ಲಿ ನೀವು ಯಾವ ರೀತಿ ಅವನ್ನ ಉಳ್ಳಾಗಡ್ಡಿ ಬೆಳೆಯೋಕ್ಕಿಂತ ಮುಂಚೆ ಭೂಮಿಯನ್ನ ಉಳುಮೆ ಮಾಡ್ತೀರಿ, ಉಳುಮೆ ಮಾಡಿದ್ಮೇಲೆ ಅದನ್ನ ಬಿತ್ತನೆ ಹೇಗ್ ಮಾಡ್ತೀರಿ, ಮತ್ತೆ ಅವಕ್ಕೇನಾದ್ರು ಸಸಿಗಳನ್ನ ತಯಾರು ಮಾಡ್ಕೋತಿರೋ ಹೆಂಗೋ, ಅಥವಾ ಬೇರೆ ಕಡೆಯಿಂದ ತರಿಸ್ತಿರೋ, ಅದನ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ರಿ ನಮ್ಗೆ. ಸರ್, ನಾವು ಉಳ್ಳಾಗಡ್ಡಿ ಬೇರೆ ಕಡೆಯಿಂದ ಸಸಿ ತರಿಸಂಗಿಲ್ಲ ಸರ್, ನಾವೇ ಸ್ವಂತ ಬೀಜ ಮಾಡ್ಕೋತಿರೋ ಸರ್. ನಾವೇ ಬೆಳೆದಿದ್ದ ಉಳ್ಳಾಗಡ್ಡಿಯಿಂದ ನಾವೇ ಸ್ವಂತ ಬೀಜಗಳನ್ನ ಮಾಡ್ಕೊಂಡು ಅವ್ನ ನಮ್ಮ ಹೊಲದಲ್ಲೇ ನಮ್ಮ ಮಣ್ಣಲ್ಲೇ ಆ ಬೀಜನ ಸಸಿ ಮಾಡ್ಕೊಂಡು ಅವನೇ ಬಿತ್ತನೆ ಮಾಡ್ಕೋತಿರ್ ಸರ್. ಯಾರು ಬಿತ್ತನೆ ಮಾಡ್ಕೊಂಡ್ರು ಬಿತ್ತನೆ ಮಾಡ್ಕೋತಾರ ಸರ್, ಬೀಜ ಇಲ್ಲ ಅಂದ್ರೆ ನೀರಲ್ಲಿ ನಾಟಿ ಮಾಡ್ಕೊಂಡ್ರ ನಾಟಿ ಮಾಡ್ಕೋತಾರ ಸರ್. ನಾನು ಕೃಷಿಯಲ್ಲಿ ಏನಾದ್ರೂ ಹೊಸತನ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿಯಲ್ಲಿ ಈ ವರ್ಷ ಡ್ರಿಪ್ ಮೇಲೆ ಉಳ್ಳಾಗಡ್ಡಿಯನ್ನು ಮಾಡಿದ್ದೀನಿ ಸರ್. ಯಾಕಂದ್ರೆ ನಮಗೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಕೊರತೆ ಜಾಸ್ತಿ ಇತ್ತು, ನೀರು ತುಂಬಾ ಶಾರ್ಟೇಜ್ ಆಗಕತ್ತಿತ್ತು ನಮಗೆ. ಆದ ಕಾರಣ ನಾವು ಡ್ರಿಪ್ಪಿನ ಮೇಲೆ ಇದು ಮಾಡಿದ್ದೇವೆ, ಉಳ್ಳಾಗಡ್ಡಿ ಹಾಕಿದ್ದೇವ್ರಿ ಸರ. ಪ್ರತಿ ವರ್ಷ ಬೆಳೆಯೋದಕ್ಕಿಂತನೂ ಸಸಿ ಡ್ರಿಪ್ಪಿನ ಮೇಲೆ ಜಾಸ್ತಿ ಕೊಡತ್ತರಿ ಸರ. ಆಮೇಲೆ ಮೇಂಟೆನೆನ್ಸ್ ಕಡಿಮೆ, ಖರ್ಚು ಕಡಿಮೆ ಡ್ರಿಪ್ಪಿನ ಮೇಲೆ, ಕಳೆನೂ ಕಡಿಮೆ ಸರ್ ಡ್ರಿಪ್ಪಿನ ಮೇಲೆ. ಆಮೇಲೆ ರೋಗಗಳು ಕಡಿಮೆ, ರೋಗದ ಬಾಧೆನೂ ಕಡಿಮೆ ಉಳ್ಳಾಗಡ್ಡಿಗೆ ಡ್ರಿಪ್ಪಿನ ಮೇಲೆ ಹಚ್ಚಿದ್ರು ಸರ್. ಹನಿ ನೀರಾವರಿಯಿಂದ ಬೆಳೆಯುವ ಉಳ್ಳಾಗಡ್ಡಿ ನೀರನ್ನು ಕೂಡ ಕಡಿಮೆ ತಗೊಳತ್ತರಿ ಸರ್. ಅಂದ್ರೆ ಈಗ ತಮ್ಮ ಪ್ರಕಾರ ಯಾವುದೇ ಕೀಟಗಳ ತೊಂದರೆ ಆಗ್ಲಿ ಅಥವಾ ರೋಗ ರುಜಿನಗಳ ತೊಂದರೆ ಆಗ್ಲಿ ಡ್ರಿಪ್ ಮುಖಾಂತರ ಉಳ್ಳಾಗಡ್ಡಿ ಬೆಳೆದ್ರೆ ಬರೋದಿಲ್ಲ ಅಂತೀರಿ? ಕಡಿಮೆ ಸರ್ ಬರೋದಿಲ್ಲ ಅಂತಲ್ಲ, ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಬರಬಹುದು. ಈ ನೀರಲ್ಲಿ ಹಚ್ಚೋದ್ರಿಂದ ಆಮೇಲೆ ಪ್ರತಿಯೊಬ್ರು ವಿವಿಧ ತರ ಬೆಳೀತಾರೆ ಸರ್. ಆದ್ರೆ ನನ್ನ ಅನುಭವ ಹೇಳ್ಬೇಕಂದ್ರೆ ಈ ಡ್ರಿಪ್ಪಿನ ಮ್ಯಾಗಿಂದ ಇದು ಕಡಿಮೆ ಸರ್. ಯಾರಾದ್ರೂ ಡೆಮೋ ನೋಡ್ತಿದ್ರೆ ನೋಡಬಹುದು, ರೈತರು ನಮ್ಮ ಹೊಲದಲ್ಲಿ ಬಂದ ಇವಾಗಿದೆ, ಸುಮಾರು ಜನ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಈ ಡ್ರಿಪ್ಪಿನ ಮೇಲೆ ಅಂದ್ರೆ ನೀರು ಕಡಿಮೆ ತಗೊಳತ್ತರಿ ಸರ್. ಆಮೇಲೆ ಏನಾದ್ರೂ ಹವಾಮಾನ ವೈಪರೀತ್ಯ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ತಡ್ಕೊಳತ್ತರ ಸರ್. ಈ ಹರಿಯಲ್ಲಿ ಉಳ್ಳಾಗಡ್ಡಿ ಹಚ್ಚೋದ್ರಿಂದ ಮಳೆಗಳು ಆಯ್ತಂದ್ರೆ ಎಲ್ಲ ಗಡ್ಡೆ ಎಲ್ಲ ಕೆಡ್ತಾವ್ರ ಸರ್. ಈ ಡ್ರಿಪ್ಪಿನ ಮೇಲೆ ಬೋದ್ ಮ್ಯಾಗಿರೋದ್ರಿಂದ ಗಡ್ಡಿ ಬೂಸ್ಟ್ ಬರಂಗಿಲ್ಲ, ಆಮೇಲೆ ಸ್ವಲ್ಪ ಮಳೆಗಳು ಆದ್ರೆ ತಡ್ಕೊಳತ್ತರ ಸರ್. ಅದಕ್ಕೋಸ್ಕರ ನಾವು ಈ ಸದ ಡ್ರಿಪ್ಪಿನ ಮ್ಯಾಗ ಹೊಸ ಪ್ರಯೋಗ ಮಾಡಿದ್ದೀವಿ ಸರ್. ಪರವಾಗಿಲ್ಲ ಅಂದ್ರೆ ಈಗ ತಾವು ಉಳ್ಳಾಗಡ್ಡೆಯಲ್ಲಿ ಸ್ವಲ್ಪ ತೃಪ್ತಿಯನ್ನ ಪಡ್ತಾ ಇದ್ದಾರೆ, ಉಳ್ಳಾಗಡ್ಡೆ ಬೆಳೆಯನ್ನ ಸಮೃದ್ಧವಾಗಿ ಬೆಳಿಬಹುದು, ಇದರಲ್ಲಿ ಸಾಕಷ್ಟು ಲಾಭವನ್ನ ಮಾಡ್ಕೋಬಹುದು ಅಂತ ಅಂತ ಇದ್ರಿ. ಈಗ ಸಂಗಮೇಶ್ವರೇ, ತಾವು ನಮ್ಗ ಕೃಷಿ ಬದುಕಿನ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಅದರ ಜೊತೆಗೆ ತಮ್ಮ ಕುಟುಂಬದ ಪರಿಚಯ ಒಂದಿಷ್ಟು ಮಾಡಿಕೊಡ್ಬೇಕು. ತಾವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ, ಯಾರ್ಯಾರ ಜೊತೆಗೆ ಮತ್ತೆ ಯಾರ್ಯಾರ ಸಹಾಯವನ್ನು ತಾವು ಪಡ್ಕೋತೀರಿ? ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರಿಂದ ಸರ್, ಎಲ್ಲರೂ ಕೂಡ ಕೃಷಿ ಕೆಲಸದಲ್ಲಿ ತೊಡಗುತ್ತೀವಿ, ಎಲ್ಲರೂ ಇದರೊಳಗೆ ಇನ್ವಾಲ್ವ್ ಆಗ್ತಿವ್ರಿ ಸರ್. ಕೃಷಿ ಚಟುವಟಿಕೆಯಲ್ಲಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ನಾನು ಮತ್ತೆ ನಮ್ಮ ತಮ್ಮ ತಂಗಿ ಇದಾರೆ, ಅವ್ರದ್ದು ಮ್ಯಾರೇಜ್ ಆಗಿದೆ. ಇವಾಗ ನಾವು 5 ಜನ ಏನಿದ್ದೇವ್ರಿ ಸರ್, 5 ಜನ ಕೃಷಿ ಕೆಲಸನೇ ಮಾಡ್ತೀವ್ರಿ ಸರ್. ನಾನು ಮತ್ತೆ ತಮ್ಮ ಶಾಲೆಗೆ ಹೋಗ್ತಾನೆ ಸರ್ ಕಾಲೇಜ್, ಹೋಗಿ ಬಂದ ಅವನು ಉಳಿದಿದ್ದ ಟೈಮಲ್ಲಿ ಅವನಿಗೂ ಕೃಷಿ ಕೆಲಸದಲ್ಲಿ ಅವನು ಭಾಗಿ ಆಗ್ತಾನೆ ಸರ್. ನಾನು ಕೂಡ ಕಾಲೇಜ್ ಹೋಗಿ ಬಂದ, ಮೂಲತಃ ನಾನು ಕಾಲೇಜ್ ಹೋಗಿದ್ದೆ ಮೊದಲು, ಕಾಲೇಜ್ ಹೋಗಿ ಬಂದು ನಾನು ಎಲ್ಲ ಕೃಷಿ ಕೆಲಸ ಮಾಡ್ತಿದ್ದೆ ಸರ್. ಇವಾಗ ನಮ್ಮ ಅಪ್ಪ ಅವರು ಕೂಡ ಕೃಷಿ ಕೆಲಸ ಮಾಡ್ತಾರೆ ಸರ್. ನಮ್ಮ ಕುಟುಂಬ ಏನಿದೆ ಸರ್, ಎಲ್ಲರೂ ಒಟ್ಟಾಗಿ ಕೃಷಿ ಕೆಲಸ ಮಾಡ್ತೀವಿ ಸರ್, ಒಟ್ಟರು ಕೃಷಿಯಲ್ಲಿ ಭಾಗವಹಿಸ್ತೀವಿ. ಈಗ ತಾವು ಹೇಳ್ತಾ ಇದ್ರಿ ನಾವು ಎಲ್ಲರೂ ಸೇರಿ ಕೃಷಿಯನ್ನ ಮಾಡ್ತೀವಿ ಅಂತ ಹೇಳಿ, ಈಗ ಎಲ್ಲರೂ ಸೇರಿ ಕೃಷಿಯನ್ನ ಮಾಡೋದ್ರಲ್ಲಿ ಇದನ್ನೇನಾದ್ರೂ ತಾವು ವರ್ಕ್ ಅನ್ನ ಹಂಚಿಕೊಂಡಿದ್ರೆ ಹೆಂಗ? ಈಗ ಉಳ್ಳಾಗಡ್ಡಿ ಇದು ಮಾಡಿರ್ತೀರಿ, ಈಗ ಕೆಲವೊಂದು ಎಲ್ಲಾನು ಮಾಡಕ್ಕಾಗಲ್ಲ, ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಕ್ಕಾಗಲ್ಲ, ಅದಕ್ಕೆ ಈ ಕೆಲಸ ನೀನು, ಈ ಕೆಲಸ ನಾನು, ಅಥವಾ ನಾನು ಇರ್ಲಾರ್ದಾಗ ನೀನು ಈ ಕೆಲಸ ಮಾಡ್ಬೇಕು ಅಂತ ಈ ರೀತಿ ಏನಾದ್ರೂ ಹಂಚಿಕೆ ಮಾಡ್ಕೊಂಡಿದ್ರೇನು ಕೆಲಸವನ್ನ? ಹೌದು ಸರ್, ಈಗ ಹೆಣ್ಮಕ್ಳು ಏನ್ ಮಾಡ್ತಾರೆ, ಕಳೆ ಆಳುಗಳ ಜೊತೆ ಕಳೆ ಕೀಳು ಕೆಲಸ ಮಾಡ್ತಾರೆ ಸರ್ ಹೆಣ್ಮಕ್ಳೆಲ್ಲ, ಅಪ್ಪ ಈ ಅಜ್ಜಿ ಮತ್ತೆ ಹೆಣ್ಮಕ್ಳ ಅಮ್ಮ. ಅದು ನಾವೇನೈತ್ರಿ ಸರ್, ಬೆಳೆಯಲ್ಲಿ ಈ ಮಡಿ ಕಟ್ಟೋದು, ಬದು ಹೊಡೆಯೋದು, ಆಮೇಲೆ ಬೆಳೆಗಳಿಗೆ ನೀರ್ ಬಿಡೋದು, ಇಂತ ಕೆಲಸ ನಾವು ನೋಡ್ಕೋತೀವ್ರಿ ಸರ್. ಮತ್ತೆ ಈಗ ನೀವು ಇದಕ್ಕೆ ರೋಗ ರುಜಿನಗಳು ಬಂದ್ರೆ ಅದನ್ನ ಯಾವ ರೀತಿ ಪರಿಹಾರವನ್ನು ಕಂಡುಕೋತೀರಿ? ಈ ಕೃಷಿಯಲ್ಲಿ ಮುಖ್ಯ ರೈತರಿಗೆ ಇರಬೇಕಾದ ಬೇಸಿಕ್ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ರೋಗಗಳ ಬಗ್ಗೆ ನಾಲೆಜ್ ಇರ್ಬೇಕ್ರಿ ಸರ್. ಅಂದ್ರೆ ಯಾವ ರೋಗ ಬಂದ್ರೆ ಯಾವ ಔಷಧಿನ ಸಿಂಪಡಣೆ ಮಾಡಬೇಕು, ಮತ್ತೆ ಯಾವ ಗೊಬ್ಬರ ಹಾಕಬೇಕು, ಈ ಸರಿಯಾದ ಮಾಹಿತಿ ಇದ್ರೆ ಈ ರೋಗಗಳಿಗೆ ನಾವು ಹಾಕಿದ ಬೆಳೆಗಳಿಗೆ ರೋಗಗಳು ಬಂದ್ರೆ ಅದನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಮೊದಲ ಈ ಹಳ್ಳಿ ರೈತರಿಗೆ ಏನಾಗತ್ತಪ್ಪ ಅಂತಂದ್ರೆ ಓದಿರೋದು ಕಡಿಮೆ, ಹಾಗಾಗಿ ಈ ಔಷಧಿ ಅಂಗಡಿಯವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರು ಯಾವ್ದು ಕೊಡ್ತಾರ ಔಷಧ, ಅದೇ ಔಷಧ ನಾವು ತಂದು ಹೊಡೆದ್ರೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಬೆಳೆ ಮೇಲೆ ಪರಿಣಾಮ ಬೀರೋದಿಲ್ಲ. ಕೆಲವೊಂದು ಅನುಭವಿಕರನ್ನ ಅಥವಾ ಪ್ರಯೋಗ ಮಾಡಿದ ರೈತರನ್ನ ಕೇಳಿ ವಿಚಾರಣೆ ಮಾಡಿ ತಂದು ಅಥವಾ ಸ್ವಲ್ಪ ಪ್ರಯೋಗ ಮಾಡಿ ಆಮೇಲೆ ಅದರ ಪರಿಣಾಮ ನೋಡಿ ತಂದ ಔಷಧ ಪ್ರಯೋಗ ಮಾಡ್ಬೇಕಂತೇಳಿ ನನ್ನ ಅನುಭವ ಸರ್. ಈಗ ತಾವು ಹೇಳುವ ಪ್ರಕಾರ ಅಂದ್ರೆ ತಾವು ನೋಡ್ತಾ ಇದ್ರಿ ಅಂದ್ರೆ ಈಗ ತಮ್ಮ ತಂದೆಯವರು ಮಾಡುವಂತ ಕೃಷಿಗೂ ಈಗ ತಾವು ಮಾಡ್ತಾ ಇರೋ ಕೃಷಿಗೂ ಇದರಲ್ಲಿ ಏನಾದ್ರೂ ವ್ಯತ್ಯಾಸವನ್ನು ಕಂಡುಕೊಂಡಿರ್ತಾವ? ವ್ಯತ್ಯಾಸ ಇದೆ ಸರ್. ನಮ್ ತಂದೆಯವರ ಕಾಲದಲ್ಲಿ ಮುಖ್ಯ ಕರೆಂಟ್ ಇದ್ದಿದ್ದಿಲ್ಲ, ಅವಾಗ ಎತ್ತಿಲಿ ಅಥವಾ ಮಟ್ಟಿಲಿ ನೀರ್ ಎತ್ತಿಸ್ತಿದ್ರು, ಇವಾಗ ಕರೆಂಟ್ ಬಂದಿದೆ. ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಸರ್, ಕೃಷಿಯಲ್ಲಿ ತಾಂತ್ರಿಕತೆ ಬಹಳ ಮುಂದುವರೆದಿದೆ, ಕೃಷಿ ಸಲಕರಣೆಗಳೆಲ್ಲ ತಾಂತ್ರಿಕವಾಗಿ ಮುಂದುವರೆದವು. ಅವಾಗ ಎತ್ತಿಲೆ ಕಲ್ ಕಟ್ಟಿ ಎಳಸಿ ಎಲ್ಲ ಹೆಂಟಿಗಿಂಟಿ ಹೊಡಿತಿದ್ರು, ಮಣ್ಣ ಪುಡಿ ಮಾಡ್ತಿದ್ರು. ಇವಾಗೆಲ್ಲ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ರೂಟರ್ ಬಂದಿದ್ದಾವೆ. ಆಮೇಲೆ ಈ ಕೃಷಿ ಸಲಕರಣೆಗಳಲ್ಲಿ ನೀರಾಯಿಸುವಲ್ಲಿ ಮತ್ತೆ ನೀರಾವರಿ ಪದ್ಧತಿಯಲ್ಲಿ ತುಂಬಾ ಆಧುನಿಕತೆ ಬಂದಿದೆ ಸರ್. ಇವಾಗ ಈ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಆಗಿರ್ಬೋದು, ಇನ್ನು ವಿವಿಧ ಎಲ್ಲ ಬಂದಿದ್ದಾವ್ರ ಸರ್. ಆ ಹೊಸ ತಂತ್ರಜ್ಞಾನವನ್ನು ರೈತರು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಕೃಷಿಯಲ್ಲಿ ಇನ್ನೂ ಮುಂದೆ ಬರಬಹುದು ಅಂತ ನನ್ನ ಅನುಭವ. ಈಗ ತಂತ್ರಜ್ಞಾನವನ್ನ ಬಳಸ್ಕೊಂಡ್ರೆ ರೈತರು ಇನ್ನೂ ಮುಂದೆ ಬರಬಹುದು ಅಂತ ಹೇಳ್ತೀರಿ. ಈಗ ಏನಾಗತ್ತೆ ಅಂದ್ರೆ ಈಗ ತಾವು ಮಾಡ್ತಾ ಇರುವಂತ ಕೃಷಿಗೂ ತಮ್ಮ ತಂದೆಯವರು ಮಾಡುವಂತ ಕೃಷಿಗೂ ವ್ಯತ್ಯಾಸನೂ ಹೇಳಿದ್ರಿ. ಅದರ ಜೊತೆಗೆ ಈ ಕೃಷಿಯಲ್ಲಿ ಈಗ ಶಾಲೆಯನ್ನ ಕಲಿತು ಈಗ ತಾವು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶಾಲೆಯನ್ನು ಕಲಿತು ಕೃಷಿಯನ್ನು ಮಾಡೋದ್ರಿಂದ ನಿಮ್ಗೆ ಏನು ಲಾಭದಾಯಕ ಆಗ್ಯದ, ಮತ್ತೆ ಎಲ್ಲಿ ಅನುಕೂಲ ಆಗ್ಯದ? ಮತ್ತೆ ಈಗ ಕೆಲವೊಂದು ರೈತರು ಶಾಲೆಯನ್ನ ಕಲಿಯಲಾರ ತಪ್ಪಿಗಾಗಿ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಎರಡುದ್ರಲ್ಲಿ ನೀವು ಯಾವುದು ಅನುಕೂಲತೆ ಆಗ್ಯದ ಅಂತೀರಿ? ನಾವು ಶಾಲೆ ಕಲಿಲಾರ್ದ ಏನ್ ಮಾಡಕತ್ತಿಲ್ರಿ ಸರ್, ಶಾಲೆ ಕಲಿತೆ ಮಾಡಕತ್ತೀವಿ. ಎಲ್ಲಾ ಕೃಷಿಕರು ಮೊದಲು ಶಾಲೆ ಕಲಿತೆ ಕೃಷಿಗೆ ಬರ್ಬೇಕಂತೇಳಿ ನನ್ನ ಅನುಭವ ಸರ್. ಅಂದ್ರೆ ಏನಾದ್ರೂ ಯಾಕೆ ಅಂದ್ರೆ ಕೃಷಿಗೆ ಶಾಲೆ ಕಲಿಯೋದ್ರಿಂದ ಅಟ್ಲೀಸ್ಟ್ ಯಾವ್ದನ್ನ ಹಾಕ್ಬೇಕು, ಯಾವ್ದ್ರ ಬಿಡಬೇಕು, ಪ್ರತಿಯೊಂದಕ್ಕೂ ಬೇಸಿಕ್ ಒಂದು ಐಡಿಯಾ ಸಿಗತ್ತೆ ಸರ್. ಯಾಕಂದ್ರೆ ಈಗ ಪ್ರತಿಯೊಂದರಲ್ಲೂ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಶಾಲೆ ಕಲ್ತವ್ರೆ ಅಥವಾ ಎಷ್ಟೊಂದು ಉನ್ನತ ಉನ್ನತ ಶಾಲೆ ಕಲಿತಾರೆ ಅಷ್ಟೊಂದು ವಿದ್ಯಾವಂತರೇ ಕೃಷಿಗೆ ಬರ್ಬೇಕಂತ ನನ್ನ ಅನುಭವ ಸರ್. ವಿದ್ಯಾವಂತರ ಕೃಷಿಗೆ ಬರ್ಬೇಕು ಅಂತೀರಿ. ಈಗ ಹಾಗೆ ನೀವು ಹೇಳ್ತಾ ಇದ್ರಿ, ಇದ್ರ ಜೊತೆಗೆ ನೀವು ಮೆಕ್ಕೆಜೋಳನ ಕೂಡ ಬೆಳಿತೀನಿ ಅಂತ ಹೇಳಿ. ಈ ಮೆಕ್ಕೆಜೋಳ ಬೆಳೆಯೋದನ್ನ ಬೆಳಿಬೇಕಾದ್ರೆ ಇದನ್ನ ಯಾವ ರೀತಿ ಭೂಮಿ ಉಳುಮೆ ಮಾಡೋದಾಗ್ಲಿ, ಅಥವಾ ಇದಕ್ಕ ಎಷ್ಟು ತಿಂಗಳಲ್ಲಿ ಬೆಳೆಯನ್ನು ತೆಗಿತೀರಿ, ಮತ್ತೆ ಇದಕ್ಕೆ ಪಾಲನೆ ಪೋಷಣೆ ಹೇಗ್ ಮಾಡ್ತೀರಿ, ಅಥವಾ ಯಾವುದೇ ರೋಗದ ತೊಂದರೆ ಕೀಟದ ತೊಂದರೆ ಬಂದ್ರೆ ಪರಿಹಾರವನ್ನು ಹೆಂಗ್ ಕಂಡುಕೊತೀರಿ? ಮೆಕ್ಕೆಜೋಳಂದು ಇದು 3-4 ತಿಂಗಳ ಬೆಳೆ ಸರ್ ಮೆಕ್ಕೆಜೋಳ. ಈ ಮೆಕ್ಕೆಜೋಳದ ಬೀಜದಲ್ಲಿ ಸಾಕಷ್ಟು ತರ ಬೀಜ ಅದಾವ್ರಿ ಸರ್. ಸಬ್ಸಿಡಿ ಆಫೀಸ್ ಅಲ್ಲಿ ಕೇಳಿದ್ರೆ ಬೀಜಗಳಲ್ಲಿ ಅಥವಾ ಔಷಧಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಸರ್ ಬೀಜಗಳು. ವಿವಿಧ ವಿವಿಧ ತಳಿ ಸಾಕಷ್ಟು ತಳಿ ಮೆಕ್ಕೆಜೋಳ ಈ ಮಾರ್ಕೆಟ್ ಅಲ್ಲಿ ಸಿಕ್ಕೇ ಸಿಗ್ತಾವ ಬೀಜ. ಅವು ರೈತರ ಇಳುವರಿಗಾದ ಅನುಭವದ ಪ್ರಕಾರ ಅವರವರು ಬೀಜವನ್ನ ಹಾಕೋತಾರ ಅವರವ್ರ ಹೊಲಕ್ಕ. ಈ ಮೆಕ್ಕೆಜೋಳವನ್ನ ಜಾಸ್ತಿ ಹಾಕೋದು ನಮ್ ಕಡೆ ಬಿಜಾಪುರದ ರೈತರು ಮಳೆಗಾಲ ಸೀಸನ್ಗೆ ಹಾಕ್ತಾರೆ ಸರ್. ಅವಾಗ ಸಮರ್ಪಕ ವಾತಾವರಣ ಮೆಕ್ಕೆಜೋಳಗಂತ ಅದನ್ನ ಅವಾಗ ಹಾಕ್ತಾರೆ ಸರ್. ಇದು 4 ತಿಂಗಳ ಬೆಳೆ. ಈ ಮೆಕ್ಕೆಜೋಳಗೆ ಅಂತ ದೊಡ್ಡ ಕೀಟಬಾಧೆ ಅಂತದೇನು ಬರಂಗಿಲ್ಲ ಸರ್. ಇದಕ್ಕೆ ರೋಗ ರುಜಿನಗಳು ಬಹಳ ಕಡಿಮೆ. ಮೆಕ್ಕೆಜೋಳ ಮಳೆ ಒಂದಿದ್ರೆ ಸಾಕು ನೋಡ್ರಿ ಸರ್, ಇದಕ್ಕೆ ಸಾಕಷ್ಟು ಕೊರತೆ ಆಗ್ಬಾರ್ದು. ಸ್ವಲ್ಪ ನೀರ ಹೆಚ್ಚು ಇರೋ ಪ್ರದೇಶಕ್ಕೆ ಮೆಕ್ಕೆಜೋಳ ಒಳ್ಳೆ ತರದಿಂದ ಬೆಳಿಬಹುದು ಸರ್. ಮತ್ತೆ ನೀವು ಇಷ್ಟೆಲ್ಲ ಬೆಳೆದ ಮೇಲೆ ಇವನ್ನೆಲ್ಲಾನು ನೀವು ಈಗ ಕಬ್ಬು ಬೆಳಿತೀನಿ ಅಂತ ಇದ್ರಲ್ಲ, ಈ ಕಬ್ಬನ್ನ ಎಲ್ಲಿ ಬೆಳಿತೀರಿ? ಮತ್ತೆ ಇದಕ್ಕೆ ತಳಿ ಯಾವ್ದು ಆಯ್ಕೆ ಮಾಡ್ಕೊಂಡ್ರಿ ಕಬ್ಬಿಗಾಗಿ? ಮತ್ತೆ ಇದನ್ನ ಕಬ್ಬನ್ನ ಕಟಾವು ಮಾಡ್ಲಿಕ್ಕೆ ಗ್ಯಾಂಗದ ವ್ಯವಸ್ಥೆ ಏನ್ ಮಾಡ್ಕೊಂಡಿರ, ಅಥವಾ ನೀವೇ ಮನೆಯವರೇ ಕಟ್ ಮಾಡ್ತಿರೋ, ಇಲ್ಲ ಅಂತಂದ್ರೆ ಆಮೇಲೆ ಯಾವ ಸಕ್ಕರೆ ಕಾರ್ಖಾನೆಗೆ ತಾವು ಕಳಿಸ್ತೀರಿ? ಈಗ ನಮ್ಗೆ ಸಮೀಪ ಅಂದ್ರೆ ಇಲ್ಲೇ ಬಸವೇಶ್ವರ ಶುಗರ್ ಫ್ಯಾಕ್ಟರಿ ಆಗಿದ್ರಿ ಸರ್ ಇತ್ತಿತ್ತಲಾಗಿ. ಈಚೆಗೆ ಮುಂಚಿತವಾಗಿ ನಮಗ ಮುದೋಳ ಅಥವಾ ಇಲ್ಲಿ ನಂದಿ ಶುಗರ್ಸ್, ಬಾರ್ಗಂಡಿ ಶುಗರ್ಸ್ ಆ ಕಡೆ ಎಲ್ಲ ಹೋಗಿತ್ತು ಸರ್ ನಮ್ ಕಬ್ಬ. ಈ ಕಬ್ಬು ಕಟಾವು ಮಾಡ್ಕೊಳಕ್ ನಮ್ಮ ಮನಿ ಗ್ಯಾಂಗ್ ಏನಿಲ್ರಿ ಸರ್. ಇಲ್ಲಿ ಸುತ್ತಮುತ್ತು ಊರನವರೇ ಕೆಲವೊಂದು ಟ್ರ್ಯಾಕ್ಟರ್ನವರ ಗ್ಯಾಂಗ್ ಅವರೇ ಮಾಡಿರ್ತಾರೆ ಸರ್. ಅವರು ಪ್ರತಿ ಒಂದು ಕಬ್ಬಿನ ಕಟಾವಿಗೆ ಇಂತಿಷ್ಟ ಅಂತೇಳಿ ಹಣ ನಿಗದಿ ಮಾಡ್ತಾರೆ ಸರ್, ಒಂದು ಟ್ರಿಪ್ಗೆ ಇಂತಿಷ್ಟ ಅಂತೇಳಿ ರೈತರ ಕಡೆಯಿಂದ. ಅಥವಾ ಡಿಪೆಂಡ್ ಅಪಾನ್ ದಿ ಸೀಸನ್, ಅದು ಯಾವ ಸೀಸನ್ ಒಂದೊಂದ್ಸರಿ ಸಿಕ್ಕಾಪಟ್ಟೆ ಗ್ಯಾಂಗ್ ಬಂದ ಕೂಡಲೇ ಹಾಗೇನ ಹೋಯ್ತಾರ ಈ ಲಗಾನಿ ಅಂತೇಳಿ ತಗೋತಾರ ರೈತರ ಕಡೆಯಿಂದ. ಅವರು ಈ ಲಗಾನಿ ಕೆಲವೊಂದ್ ಕಡೆ ತಗೋತಾರ, ಕೆಲವೊಂದ್ ಕಡೆ ಇಲ್ಲ. ಮತ್ತೆ ಈಗ ಇಷ್ಟೆಲ್ಲ ಆದ್ಮೇಲೆ ನೀವು ಇದಕ್ಕೆ ಇದರಲ್ಲಿ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ? ನಾವು 86 ಈ ಗಂಗಾವತಿ ಅಥವಾ 86 ಎರಡು ತಳಿ ನಮ್ಮ ವಾತಾವರಣಕ್ಕೆ ಅದೇ ಸೂಕ್ತ ಆಗಿದ್ರೆ ಸರ್, ಅದೇ ಚಲೋತಿಗೆ ಬೆಳೆ ಒಳ್ಳೆ ತರನಾಗ ಬೆಳೆದ ಅದನ್ನೇ ನಾವು ಆಯ್ಕೆ ಮಾಡ್ಕೊಂಡಿವಿ. ಅದರಲ್ಲಿ ರಿಸಲ್ಟ್ ಕೂಡ ಒಳ್ಳೆ ತರನಾಗ ಬಂದಿದ್ರಿ ಸರ್. ಈಗ ನೀವು ಅದು ಎರಡನ್ನೂ ಆಯ್ಕೆ ಮಾಡ್ಕೊಂಡ ಮ್ಯಾಗ ತಾವು ಮೊದಲು ಆಯ್ಕೆ ಮಾಡ್ಕೊಂಡಂತ ತಳಿಗೂ ಮತ್ತೆ ಈಗ ತಾವು ಆಯ್ಕೆ ಮಾಡ್ಕೊಂಡಂತ ತಳಿಗೂ ಎರಡರಲ್ಲಿ ವ್ಯತ್ಯಾಸ ಏನ್ ಕಂಡ್ಕೊಂಡ್ರಿ? ಸರ್, ಮೊದಲಿನ ತಳಿ ಒಳಗೆ ಏನಪ್ಪಾ ಅಂತಂದ್ರೆ ಈ ಬಿಳಿ ನುಸಿ ಬಾಧೆ ಜಾಸ್ತಿ ಬೀಳ್ತಾ ಇತ್ತು ಕಬ್ಬಿಗೆ. ಬಿಳಿ ನುಸಿ ಬಾಧೆ ಆಮೇಲೆ ಕಾಂಡ ಕೊರಕ ಈ ತರ ಜಾಸ್ತಿ ಬೀಳ್ತಾ ಇತ್ತು. ಈಗ ಪರವಾಗಿಲ್ಲ ಸರ್, ಒಳ್ಳೆ ತರ ಬೆಳೆ ಬರುತ್ತಾ ಇದೆ. ಆದ್ರೆ ಕಬ್ಬಿಗೆ ರೇಟ್ ಒಂದು ಬಂದ್ರೆ ಓಕೆ ನೋಡ್ರಿ ಸರ್. ಮತ್ತೆ ಈಗ ಕಬ್ಬಿನಲ್ಲಿ ಗೊನ್ನೆ ಹುಳುವಿನ ತೊಂದರೆ ಬರ್ತದ ಅಂತ ಹೇಳ್ತಾರೆ, ಆಮೇಲೆ ಉರುಮಲ್ಲಿಗೆ ಅಂತ ಒಂದು ಕಸ ಬೆಳೀತದ ಅಂತಾರ. ಈ ಉರುಮಲ್ಲಿಗೆ ಕಸ ಬೆಳೀತು ಅಂತಂದ್ರೆ ಕಬ್ಬು ತೂಕ ಜಾಸ್ತಿ ಬರುದಿಲ್ಲ ಅಂತ ರೈತರ ಕೆಲವೊಂದು ಅಭಿಪ್ರಾಯ. ಈ ತೊಂದರೆ ತಮ್ಮ ಕೃಷಿ ಅನುಭವದಲ್ಲಿ ಹೇಗಿದೆ? ನಮ್ಮ ತೋಟದಲ್ಲಿ ಅಂದ್ರೆ ಎಲ್ಲಿ ಉರುಮಲ್ಲಿಗೆ ಬೆಳೆದಿಲ್ಲ ಸರ್. ನಮ್ಮ ಆಜುಬಾಜು ಕೃಷಿ ಕ್ಷೇತ್ರದೊಳಗು ಎಲ್ಲಿ ಉರುಮಲ್ಲಿಗೆ ಬಹಳ ಕಡಿಮೆ ಬೆಳೆದ್ರೆ ಈ ಕಾಂಗ್ರೆಸ್ ಕಸ ಜಾಸ್ತಿ ಬೆಳೆಯುತ್ತ. ಅದನ್ನ ಕಂಟ್ರೋಲ್ ಮಾಡಕ್ ಈಗ ಬೇಕಂದ್ರ ಸಿಂಪಡಣೆ ಔಷಧಿ ಕೂಡ ಬಂದಿದ್ದಾರೆ ಸರ್, ಕಳೆನಾಶಕ ಕೂಡ ಬಂದಿದ್ದವ್ರ ಸರ್. ಕಳೆ ಜಾಸ್ತಿ ಆದ್ರೆ ಕಬ್ಬಿ ಕಳೆನಾಶಕ ಬಂದವು. ಆಮೇಲೆ ಗೊನ್ನೆ ಹುಳುವಿನ ಬಾಧೆ ಅಥವಾ ಬಿಳಿ ನುಸಿ ಕೀಟದ ಬಾಧೆ ಆದ್ರೂ ಕೂಡ ಈ ಕೀಟನಾಶಕ ಬಂದಿದ್ದಾರೆ ಸರ್, ಕಬ್ಬಿಗೆ ಅಂತೇಳಿ ಸಪರೇಟ್ ಆಗಿ ಬಂದಿದೆ. ಅದನ್ನ ಸಿಂಪಡಣೆ ಮಾಡಿದ್ರೆ ಅದನ್ನ ಕಂಟ್ರೋಲ್ ತರಬಹುದ್ರಿ ಸರ್. ಆಮೇಲೆ ತಾವು ಈ ಕಬ್ಬನ್ನ ಹೇಳಿದ್ರಲ್ಲ, ಈಗ ಕಾಯಿಪಲ್ಯನು ಬೆಳಿತೀನಿ ಅಂತ ಇದ್ರಿ, ಮತ್ತ ಅದರ ಜೊತೆಗೆ ಈ ದನಗಳ ಸಾಕಾಣಿಕೆನೂ ಮಾಡ್ತೀನಿ ಅಂತ ಇದ್ರಿ. ಕಾಯಿಪಲ್ಯವನ್ನ ಯಾವ ರೀತಿ ಅಂದ್ರೆ ತಮ್ಮ ಈ ವ್ಯಾಪಾರಕ್ಕೋಸ್ಕರ ತಾವು ಇದು ಮಾಡ್ತಿರೋ ಅಥವಾ ತಮ್ಮ ಮನೆಗೋಸ್ಕರ ಅಷ್ಟೇನೆ ಬೆಳ್ಕೋತಿರೋ ಕಾಯಿಪಲ್ಯನ್ನ ಹೇಗಿದ ಪದ್ಧತಿಯನ್ನು ಇಟ್ಕೊಂಡಿದ್ದೀರಿ? ನಾವು ಎರಡಕ್ಕೂ ಬಳಸ್ತೇವ್ರಿ ಸರ್. ನಮ್ಮ ಮನೆಗೆ ಬಳಕೆ ಮಾಡಿ ಹೆಚ್ಚಾಗಿದ್ದನ್ನ ನಾವು ಸಂತೆಗೆ ಮಾರ್ತೇವ್ರಿ ಸರ್. ವ್ಯಾಪಾರ ಮಾಡ್ತೀವಿ. ಮಾರಾಟ ಎಲ್ಲಿ ಮಾಡ್ತೀರಿ ತಾವು, ಯಾವ ಊರ ಸಂತೆಯಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲಿ ನಮಗೆ ಸಮೀಪ ಆಗೋದಂದ್ರೆ ಕೋಲಾರ, ಮುಳವಾಡ ಮತ್ತು ಬಿಜಾಪುರ ಸರ್. ಇಲ್ಲಿ ಹೋಗಿ ಸಂತೆ ಹೋಗಿ ಅಂದ್ರೆ ಹೆಚ್ಚಾದ ನಮ್ಮ ಮನೆಗೆ ಏನು ಬಳಕೆ ಮಾಡಿ ಹೆಚ್ಚಾಗಿದ್ದನ್ನು ಮಾಡ್ತೀವ್ರಿ ಸರ್. ಕಾಯಿಪಲ್ಲೆ ನಾವು ಕಾಯಿಪಲ್ಲೆ ಅಂದ್ರೆ ಹೆಚ್ಚು ಕಡೆ ಬದನೆಕಾಯಿ ಬೆಳಿತೀವ್ರಿ ಸರ್. ಬದನೆಕಾಯಿ, ಮೂಲಂಗಿ, ಗಜ್ಜರಿ, ಆಮೇಲೆ ಈ ಚೌಳಿ ಗಿಡ ಹಾಕ್ತೀವ್ರಿ ಸರ್. ಆಮೇಲೆ ಮೆಣಸಿ ಗಿಡ ಹಾಕ್ತೀವ್ರಿ ಸರ್, ಉಳ್ಳಾಗಡ್ಡಿ ಒಳಗ ಮಿಶ್ರ ಕೃಷಿ ಅಂತೇಳಿ ಮೆಣಸಿ ಗಿಡ ಹಾಕ್ತೀವ್ರಿ ಸರ್. ಇನ್ನು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಕಾಯಿಪಲ್ಲೆ ಹಾಕೋತಾರ ಸರ್. ಹಿತ್ತಲೊಳಗೆ ಹೀರಿಕಾಯಿ ಹಾಕ್ತಾರ, ಆಮೇಲೆ ಬಳ್ಳಿ ಅಂದ್ರೆ ಹಗಲ್ ಬೆಳ್ಳಿ ಹಾಕೋತಾರ, ಸಂತಿ ಬೆಳ್ಳಿ ಹಾಕೋತಾರ, ನಾನಾ ರೀತಿ ಕಾಯಿಪಲ್ಲೆ ಹಾಕ್ತೀವ್ರಿ ಸರ್. ಈಗ ಇಷ್ಟೆಲ್ಲ ನೀವು ಹಾಕಿದ್ಮೇಲೆ ಕೊನೆಗೆ ನೀವು ಹೇಳ್ತಾ ಇರೋದು ತಮ್ಮ ಸಮಗ್ರ ಕೃಷಿಯಲ್ಲಿ ದನಗಳ ಸಾಕಾಣಿಕೆ ಅಂತೇಳಿ. ಈ ದನಗಳ ಸಾಕಾಣಿಕೆ ಯಾವ ರೀತಿ ತಾವು ಮಾಡ್ಕೊಂಡ್ರಿ ಅಂದ್ರೆ, ಈಗ ಕೆಲವೊಂದು ರೈತರು ಹೇಗೆ ಈಗ ಹೈನುಗಾರಿಕೆ ಸಲುವಾಗಿ ಕೆಲವೊಂದು ದನಗಳನ್ನ ಸಾಕ್ತಾರೆ, ಕೆಲವೊಂದು ರೈತರು ತಮ್ಗ ಟ್ರ್ಯಾಕ್ಟರ್ ತಗೊಳಕ್ಕೆ ನಮಗ ಆಗುದಿಲ್ಲ, ಹಣಕಾಸಿನ ತೊಂದರೆ ಅದ, ಯಾವುದೇ ನಮಗ ಸಾಲ ಬೇಡ ಅಂತ ಹೇಳಿ ದನಗಳನ್ನ ಇಟ್ಕೊಂಡು ದನಗಳಿಂದ ಉಳುಮೆ ಮಾಡೋದನ್ನ ಮಾಡ್ತಾ ಇರ್ತಾರ, ಅದ್ರ ಸಲುವಾಗಿನೂ ಆಗ್ತದ. ಆಮೇಲೆ ಇನ್ನು ಕೆಲವೊಂದು ರೈತರು ಹೆಂಗಪ್ಪ ಅಂದ್ರೆ ಈ ಆಕಳ ಮತ್ತ ಎಮ್ಮೆ ಆಮೇಲೆ ಅದ್ರ ಜೊತೆಗೆ ದನಗಳು ಇವೆಲ್ಲ ಇರೋದ್ರಿಂದ ನಮಗ ಅವತ್ತರ ಸಗಣಿ ಮತ್ತ ಗಂಜಲದಿಂದ ನಮ್ಮ ಹೊಲಕ್ಕ ಗೊಬ್ಬರ ಆಗ್ತತಿ ಅನ್ನುವಂತ ಇದು. ತಾವು ಯಾವ ಉದ್ದೇಶದಿಂದ ಈ ಸಾಕಣೆಯನ್ನು ಮಾಡ್ತಾ ಇದ್ದಾರೆ? ಈ ಪ್ರತಿಯೊಂದು ರೈತರಿಗೆ ಈ ದನಗಳ ಸಾಕಾಣಿಕೆ ತುಂಬಾ ಅವಶ್ಯಕತೆ ಅಂತ ನನ್ನ ಅನುಭವ ಸರ್. ಯಾಕಂದ್ರೆ ಪ್ರತಿ ಜಮೀನಿಗೂ ಈ ಗೊಬ್ಬರ ಅಂತರೂ ಬೇಕೇ ಬೇಕ್ರಿ ಸರ್, ದನದ ಗೊಬ್ಬರ. ಯಾಕಂದ್ರೆ ದನದ ಗೊಬ್ಬರ ಈಗ ಬೇರೆಯವ್ರ ಕಡೆ ಕೊಂಡೆ ತಗೊಂಡು ಹಾಕ್ಬೇಕಂದ್ರ ಬಹಳ ಕಾಸ್ಟ್ಲಿ ಅದಾರ ಸರ್. ಈಗಿನ ಕಾಲದಲ್ಲಿ ಎಷ್ಟದ ಈಗ ಒಂದು ಗೊಬ್ಬರದ ಹೆಂಗ ಗೊಬ್ಬರ ಹೆಂಗ ಸಿಗ್ತದ ನಿಮ್ಗೆ? ಪ್ರತಿ ಟ್ರಾಕ್ಟರ್ಗೆ ಇವಾಗ ಕಡಿಮೆ ಅಂದ್ರೆ 3,000 ಮೇಲ್ಗಡೆ ಅದ ಸರ್. ಅಂದ್ರೆ ನಮ್ಮ ಈಗ ಒಂದ 2 ಎತ್ತ ಅದಾವ ಸರ್, ಉಳುಮೆ ಮಾಡೋಕ್ಕೋಸ್ಕರ ಎತ್ತ ಕಟ್ಟಿವಿ. ಆಮೇಲೆ ಹೈನುಗಾರಿಕೆ ಸಂಬಂಧ ಆಕಳು ಎಮ್ಮೆ ಅದಾವ ಸರ್. ಅವೇ ಆಕಳ ಕರುಗಳು ದೊಡ್ಡವಾದ ಅಂದ್ರೆ ಅವನೇ ನೇಗಿಲ ಅವಕ್ಕ ಗಳೆಯನ್ನು ಕಲಿಸಿ ಅವನೇ ಉಳುಮೆ ಮಾಡ್ಕೋತೀವ್ರಿ ಸರ್. ಈ ಹೈನುಗಾರಿಕೆನು ಮಾಡ್ತೀವ್ರಿ ಸರ್, ಆತರ ಸಗಣಿ ಮತ್ತಿದು ಭೂಮಿಗೆ ಗೊಬ್ಬರವಾಗಿ ಬಳಸ್ತೀವ್ರಿ ಸರ್. ಆಮೇಲೆ ಈ ಗಂಜಲ ದನಗಳ ಬಂದಿದ್ದು ಗಂಜಲ ಸಿಂಪಡಣೆಗೋಸ್ಕರ ಗೋಮೂತ್ರ ಆಮೇಲೆ ಪಂಚಗವ್ಯ ಇದು ಮಾಡ್ತಾರಲ್ಲ ಸರ್, ಅದನ್ನು ಮಾಡ್ತೀವ್ರಿ ಸರ್. ತಾವು ಇಷ್ಟೆಲ್ಲ ಕೃಷಿ ಅಂದ್ರೆ ಉಳ್ಳಾಗಡ್ಡಿ, ಮೆಕ್ಕೆಜೋಳ ಮತ್ತೆ ಕಬ್ಬು, ಕಾಯಿಪಲ್ಲೆ ಇಷ್ಟೆಲ್ಲಾನು ತಾವು ಬೆಳೆಯೋದನ್ನ, ಇವನ್ನೆಲ್ಲ ತಾವು ಎಲ್ಲಿ ಮಾರಾಟ ಮಾಡ್ತೀರಿ? ಈ ಮೆಕ್ಕೆಜೋಳ, ಉಳ್ಳಾಗಡ್ಡಿ ಇವೆರಡನ್ನು ಎಲ್ಲಿ ಮಾರಾಟ ಮಾಡ್ತೀರಿ? ಮೆಕ್ಕೆಜೋಳ ಬಂದ್ಬಿಟ್ಟು ಇಲ್ಲಿ ಮಾರ್ಕೆಟ್ಗೆ ಬಾಗಲಕೋಟೆ, ನಮಗ್ ಸಮೀಪ ಅಂದ್ರೆ ಬಾಗಲಕೋಟೆ ಮಾರ್ಕೆಟ್ ಸಮೀಪ ಆಗೈತ್ರಿ ಸರ್, ಬಾಗಲಕೋಟೆ APMC ಸಮೀಪ ಆಗತ್ತ. ಅಥವಾ ಊರಲ್ಲೇ ಬಂದು ಈ ದಲ್ಲಾಳಿಗಳು ಬರ್ತಾರೆ ಸರ್, ಅಥವಾ ವ್ಯಾಪಾರಿಗರು ಇಲ್ಲಿ ಊರಲ್ಲೇ ಬಂದು ನಮ್ಮ ಮೆಕ್ಕೆಜೋಳ ಅಲ್ಲೇ ಕಟಾವು ಮಾಡಿದ್ದ ಜಾಗದಲ್ಲೇ ರಾಶಿ ಮಾಡಿರ್ತೇವ್ರಲ್ಲ, ಅಲ್ಲೇ ಇಂತಿಷ್ಟ ಕ್ವಿಂಟಲ್ ಕಂತ ರೇಟ್ ಅನ್ನು ಫಿಕ್ಸ್ ಮಾಡಿ ಅಲ್ಲೇ ಅವರೇ ತಗೋತಾರೆ ಸರ್. ಈಗ ನಾವೇ ಒಯ್ದು ಮಾರ್ಕೆಟಿಗೆ ಕೊಡೋ ರೇಟು ಮತ್ತ ಅವ್ರ ಇಲ್ಲೇ ತಗೊಳ್ಳೋ ರೇಟು ನಮಗ ತೃಪ್ತಿ ಅನಿಸ್ತಪ್ಪ ಅಂತಂದ್ರೆ ಇಲ್ಲೇ ಅವ್ರಿಗೆ ಕೊಡ್ತೀವ್ರಿ ಸರ್. ಅವ್ರು ತಗೊಳ್ಳೋ ರೇಟ್ ನಮ್ಗೆ ತೃಪ್ತಿ ಇಲ್ಲ ಅಂದ್ರೆ ನಾವೇ ಮಾರ್ಕೆಟಿಗೆ ಒಯ್ದು ಮಾರಾಟ ಮಾಡ್ತೀವ್ರಿ ಸರ್, ಉಳ್ಳಾಗಡ್ಡಿ ಅಥವಾ ಈ ಮೆಕ್ಕೆಜೋಳ. ಮತ್ತೆ ಈಗ ನೀವು ಇನ್ನೊಂದು ಪ್ರಶ್ನೆ ನಂದು, ಈಗ ನೀವು ಎಲ್ಲ ಇಷ್ಟೆಲ್ಲ ಶಾಲೆಯನ್ನ ಕಲಿತು ಎಲ್ಲಾನು ಮಾಡಿದಿರಿ, ಮತ್ತೆ ಈಗ ಈಗಿನ ಇದರಲ್ಲಿ ರೈತರಲ್ಲಿ ನಾವು ನೋಡ್ತಾ ಇದ್ವಿ ಮತ್ತೆ ಸಾಕಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಈಗ ಸಾವಯವ ಕೃಷಿ ಮಾಡಬೇಕು ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು, ಮತ್ತೆ ತಾವು ಯಾಕೆ ಈ ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಸಾವಯವಕ್ಕಾಗ್ಲಿ ಅಥವಾ ಈ ನೈಸರ್ಗಿಕ ಕೃಷಿಯಲ್ಲೇ ಆಗ್ಲಿ ಯಾಕೆ ತಾವ ಇದಕ್ಕೆ ಹೋಗಿಲ್ಲ, ಇದರ ಅಭಿಪ್ರಾಯ ತಮ್ಮದೇನು? ಇಲ್ಲ, ನಾನು ಎರಡೂ ಮಾಡೀನಿ ಸರ್ ಪ್ರಯೋಗ, ರಾಸಾಯನಿಕನೂ ಮಾಡಿದ್ದೀನಿ ಸಾವಯವನೂ ಮಾಡೀನಿ. ಒಂದು ಸ್ವಲ್ಪ ಭೂಮಿ ರಾಸಾಯನಿಕ ಪ್ರಯೋಗ ಮಾಡ್ತೀನಿ, ಒಂದು ಸ್ವಲ್ಪ ಭೂಮಿ ಸಾವಯವ ಮಾಡ್ತೀನಿ ಸರ್. ಈಗ ಒಮ್ಮೆಗೆಲ್ಲ ರಾಸಾಯನಿಕ ಬಿಟ್ಟು ಸಾವಯವನೇ ಪೂರ ನಾನು ಮಾಡ್ತೀನಿಪ್ಪ ಅಂತಂದ್ರ ನಮಗೆ ಸ್ವಲ್ಪ ಆದಾಯ ಕಡಿಮೆ ಆಗತ್ತರಿ ಸರ್. ಒಮ್ಮೆಲೆ ಈಗ ಒಮ್ಮೆಲೆ ಚಟ ಮಾಡೋರು ಚಟ ಬಿಟ್ಟು ಒಮ್ಮೆಗೆಲೆ ಇದು ಮಾಡೋಣ ಹೆಂಗ್ ಕಂಟ್ರೋಲ್ಗೆ ಬರೋದಿಲ್ಲ, ಆತರ ನಾವು ನಿಧಾನಕವಾಗಿ ರಾಸಾಯನಿಕ ಕಡಿಮೆ ಮಾಡ್ತಾ ಸಾವಯವ ಕೃಷಿಗೆ ಕನ್ವರ್ಟ್ ಆಗ್ಬೇಕಂತೇಳಿ ಮಾಡಿದ್ದೀನಿ ಸರ್. ಮತ್ತೆ ನಂದೊಂದು ಕೊನೆಯ ಪ್ರಶ್ನೆ, ಈಗಿನ ಯುವಜನತೆ ಈಗ ನಿಮ್ಮ ಸಂದರ್ಶನವನ್ನ ಕೇಳಿ ನಾನು ಕೃಷಿ ಮಾಡ್ಬೇಕು, ಇವ್ರ ತರನೇ ಕೃಷಿ ಮಾಡಿ ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನುವಂತ ಯುವಜನತೆ ಏನಾದ್ರೂ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳಿದ್ರು ಅಥವಾ ನೀವು ಯಾವ ಸಮಯದಲ್ಲಿ ನಿಮ್ಮ ಜಮೀನಿಗೆ ಬಂದ್ರೆ ನೀವು ಸಿಗ್ತೀರಿ ಅನ್ನೋದು ಹೇಳ್ಕೊಡ್ತೀರಿ? ನಾನು ಯಾವತ್ತು ಯಾವುದೇ ಸಮಯದಲ್ಲಿ ಬಂದ್ರು ನಾನು ಫ್ರೀ ಇರ್ತೀನಿ. ಬೇಕಂದ್ರೆ ನಾನು ಉಳ್ಳಾಗಡ್ಡಿ ಅಥವಾ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬು, ಮೆಕ್ಕೆಜೋಳ ಯಾವುದೇ ಬೇಕಂದ್ರೂ ಬಂದ ತಾವು ಡೆಮೋ ನೋಡಬಹುದು. ಇನ್ನೊಂದು ನಾನು ಎಲ್ಲಾ ಯುವ ಸ್ನೇಹಿತರಿಗೆ ಈ ಆಕಾಶವಾಣಿ ಮುಖಾಂತರ ಏನ್ ಹೇಳಕ್ ಬಯಸ್ತೇನಪ್ಪ ಅಂತಂದ್ರೆ, ಕೃಷಿ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಮಾನಸಿಕವಾಗಿ ಪ್ರಿಪೇರ್ ಆಗಿರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಈಗ ಯಾರು ಫಿಸಿಕಲಿ ಕಷ್ಟ ಪಡಕ್ ಬಹಳ ಹಿಂಜರಿತಾರ ಈಗಿನ ಯುವಕರು. ಏನ್ಪಾ ಏನ್ ಕೃಷಿ ಮಾಡುದು, ಏನ್ ಬಿಡು, ಅದ್ರಲ್ಲಿ ಯಾರು ಕಷ್ಟ ಪಡ್ಬೇಕು, ಏನೋ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕಲ್ತಿರ್ಲಿಲ್ಲ, ಮಾಡಕ್ ಅವತ್ ಹೊಂಟಾರ, ನಾವೇನ್ ಮಾಡುದು ಅನ್ನೋ ಈ ಒಂದು ಕೀಳ್ಮಟ್ಟದ ಮಾನಸಿಕತೆ ಅವರಲ್ಲಿ ಮನೆ ಮಾಡಿದೆ ಅಂತ ಹೇಳ್ತೀನಿ. ಈ ಕೃಷಿಗೆ ಬರಬೇಕಾದ್ರೆ ತುಂಬಾ ತಾಳ್ಮೆನೂ ಬೇಕು. ಯಾಕಂದ್ರೆ ಇಲ್ಲಿ ನಿತ್ಯ ರೈತ ನಿಸರ್ಗದ ಜೊತೆ ಹೊಡೆದಾಡಬೇಕು, ಹವಾಮಾನ ವೈಪರೀತ್ಯ ಕೂಡ ಅವನು ಅನುಭವಿಸ್ತಾನ, ತುಂಬಾ ತೊಂದರೆಗಳನ್ನ ಅನುಭವಿಸ್ತಾನ. ಮುಖ್ಯವಾಗಿ ಬೇಕಾಗಿರೋದು ರೈತನಿಗೆ ತಾಳ್ಮೆ, ಪೇಷನ್ಸ್ ಅಂತ ಏನ್ ಹೇಳ್ತೀವಿ, ತಾಳ್ಮೆ ಬೇಕು. ಆ ತಾಳ್ಮೆ ಆಮೇಲೆ ಹವಾಮಾನ ವೈಪರೀತ್ಯವನ್ನ ಎದುರಿಸಬೇಕು. ಪ್ರತಿಯೊಂದರ ಜೊತೆ ಈ ನೇಚರ್ ಜೊತೆ ಫೈಟ್ ಮಾಡಬೇಕು. ಆ ಫೈಟ್ ಮಾಡಕ್ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟ ಅಂದ್ರೆ ಕೃಷಿಯನ್ನ ಸರಳವಾಗಿ ಮಾಡಬಹುದು. ಮತ್ತೆ ತೃಪ್ತಿ ಕೂಡ ಇದೆ. ನನ್ನ ಅನುಭವದ ಪ್ರಕಾರ ಕೃಷಿಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಇದೆ. ಅಂದ್ರೆ ಕೃಷಿಯನ್ನು ಬಿಟ್ರೆ ಈ ನೌಕರಿಗಿಂತ ಕೃಷಿಯಲ್ಲೇ ಒಂದು ಮಾನಸಿಕ ನೆಮ್ಮದಿ ಇದೆ ಅಂತ ಹೇಳ್ತೀರಿ. ತಮ್ಮನ್ನ ಯಾರಾದರೂ ಸಂಪರ್ಕ ಮಾಡಿ ತಮ್ಮಿಂದ ಒಂದಿಷ್ಟು ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆ ತಿಳಿಸ್ತೀರಾ? ಹೌದ್ ಸರ್, ನನ್ನ ಮೊಬೈಲ್ ಸಂಖ್ಯೆ 9901493479. ಇನ್ನೊಂದ್ಸರಿ ಹೇಳ್ತೀರಾ? 9901493479. ಸಂಗಮೇಶ್ ಬಸವರಾಜ್ ರೂಡಿಯವರೇ, ಸಾಕಷ್ಟು ತಮ್ಮ ಕೃಷಿ ಅನುಭವವನ್ನ ಅಂದ್ರೆ ಈ ಸಮಗ್ರ ಕೃಷಿಯಲ್ಲಿ ಉಳ್ಳಾಗಡ್ಡಿ, ಮೆಕ್ಕೆಜೋಳ, ದ್ರಾಕ್ಷಿ, ಕಬ್ಬು, ಕಾಯಿಪಲ್ಲೆ ಮತ್ತು ದನಗಳ ಸಾಕಾಣಿಕೆ ಇಷ್ಟೆಲ್ಲಾನು ನೀವು ವಿವರವಾದ ಮಾಹಿತಿಯನ್ನ ನಮ್ಮ ವಿಜಯಪುರ ಆಕಾಶವಾಣಿಗೆ ಕೊಟ್ರಿ. ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್, ನಿಮಗೂ ಮತ್ತು ವಿಜಯಪುರದ ಎಲ್ಲಾ ಆಕಾಶವಾಣಿ ಕೇಳುಗರಿಗೂ. ಕೇಳುಗರೇ, ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕಿನ ರೋಡಿಹಾಳ ಗ್ರಾಮದ ಕೃಷಿ ಅನುಭವಿ ಸಂಗಮೇಶ್ ಬಸವರಾಜ್ ರೂಡ್ಗಿ ಅವರೊಂದಿಗೆ ಸಂದರ್ಶನ ತಾವು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಶೇಖ್ದಾರ್. ಈಗ ಕೇಳಿ ಕೆಲವು ಜನಪದ ಗೀತೆಯನ್ನ ಹಾಡಿದ್ದಾರೆ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರು. ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಪ್ರೀತಿ ಎಂಬೋ ವರತಿ ಪ್ರೀತಿ ಎಂಬೋ ವರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟಾರ ಮೆರಿತಿ ಯೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಯೇಸು ದಿನ ಇರ್ತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಆಡುತ್ತಾಡುತ್ತ ಮರಕೋತಿ ಹಾಡು ಕಾಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳಕೊಂತಿ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಕಣ್ಣದ್ದರ ಮೇಲ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಎಲ್ಲ ಒಯ್ದು ಎಲ್ಲಿಡತಿ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ಸುಳ್ಳಿಗೆ ಪೂರ ಮನಸೋತಿ ಸುಳ್ಳಿಗೆ ಪೂರ ಮನಸೋತಿ ಹರಿಹರ ಬ್ರಹ್ಮರ ಕಳಕೊಂತಿ ನೀ Yeah.